ಮಾಡೋಣ. ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042583 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ತಜ್ಞವಾಣಿ. ರೈತ ಬಂಧು ಎಲ್ಲ ನಮಸ್ಕಾರ. ನಾನು ಡಾಕ್ಟರ್ ಮಹೇಶ್ವರಪ್ಪ ಅಂತ, ಇಲ್ಲಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ನಾವು ಸಂಶೋಧನೆಯ ವಿಷಯದಲ್ಲಿ ಬಂದಾಗ ಯಾವ ರೀತಿಯ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ, ರೈತರಿಗೆ ಯಾವ ರೀತಿಯ ನಾವು ಉಪಯೋಗಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಸ್ಥೂಲವಾಗಿ 12 ಹಾರ್ಟಿಕಲ್ಚರ್ ರಿಸರ್ಚ್ ಮತ್ತು ಎಕ್ಸ್ಟೆನ್ಷನ್ ಸೆಂಟರ್ ಅಂತಕ್ಕಂತಹ ಸೆಂಟರ್ಗಳಲ್ಲಿ ಸಂಶೋಧನೆ ಮಾಡಿ ರೈತರಿಗೆ ಬೇಕಾಗಿರ್ತಕ್ಕಂತಹ ಟೆಕ್ನಾಲಜಿಗಳನ್ನ, ತಾಂತ್ರಿಕತೆಗಳನ್ನು ನಾವು ಒದಗಿಸ್ತಾ ಇದ್ದೇವೆ. ಅವುಗಳಲ್ಲಿ ಇವತ್ತಿನವರೆಗೂ ನಮ್ಮ ಸಂಶೋಧನಾ ಸಂಸ್ಥೆಗಳಿಂದ ಆಗಿರ್ತಕ್ಕಂತಹ ಒಂದು ತಾಂತ್ರಿಕತೆಗಳನ್ನು ನಾವು ಸುಲಭವಾಗಿ ನೋಡಿದಾಗ, ನಾವು ಇತ್ತೀಚಿನ ದಿನಗಳಲ್ಲಿ 14 ತಳಿಗಳನ್ನು ಸಹ ನಾವು ಬಿಡುಗಡೆ ಮಾಡಿ ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿಗೆ ಶಿಫಾರಸನ್ನು ಮಾಡಿದ್ದೀವಿ. ಅದರಲ್ಲಿ 4 ತರಕಾರಿ ಬೆಳೆಗಳಲ್ಲಿದ್ದಾವೆ, ಹಾಗೂ ಸಾಂಬಾರು ಬೆಳೆಗಳಲ್ಲಿ 2 ಬೆಳೆಗಳಿದ್ದಾವೆ. ಅದೇ ರೀತಿ ಒಂದು ಟ್ಯಾಮರಿಂಟ್, ಈ ಹುಣಸೆಯ ಮರದ್ದು ಸಹ ಒಂದು ವೆರೈಟಿಯನ್ನು ನಾವು ಸೆಂಟ್ರಲ್ ವೆರೈಟಿಗೆ ರಿಲೀಸ್ ಮಾಡಿದ್ದೀವಿ. ಈ ವೆರೈಟಿಗಳ ಒಂದು ಗುಣಧರ್ಮವಾದ ಒಂದು ಬೀಜಗಳು ಮತ್ತು ಅದರ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್, ಒಳ್ಳೆ ಗುಣಧರ್ಮ ಇರತಕ್ಕಂಥ ಪ್ಲಾಂಟಿಂಗ್ ಮೆಟೀರಿಯಲ್ಗಳು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಎಲ್ಲ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ಗೆ ಲಭ್ಯವಿರುತ್ತೆ. ಆಯಾ ರಿಸರ್ಚ್ ಸ್ಟೇಷನ್ನಲ್ಲಿ, ಅಂದರೆ ಎಲ್ಲಿ ನಮ್ಮದು ಧಾರವಾಡದಲ್ಲಿ, ಬೆಂಗಳೂರಲ್ಲಿ, ಬೀದರಲ್ಲಿ, ಹಾಗೂ ಬಾಗಲಕೋಟೆ, ವಿಜಯಪುರ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಶೋಧನಾ ಸಂಸ್ಥೆಗಳು ಇರೋದ್ರಿಂದ ಅಲ್ಲಿಂದ ನೀವು ಅದನ್ನು ಪಡ್ಕೊಂಡು ನೀವು ಒಳ್ಳೆಯ ತಳಿಗಳನ್ನು ನಾವು ಸಹ ಮಾಡ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತಳಿಗಳ ಒಂದು ವಿಷಯದಲ್ಲಿ ಬಂದಾಗ, ನಮ್ಮ ಒಂದು ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆಯಾಗಿರ್ತಕ್ಕಂತಹ ಡ್ರಮ್ ಸ್ಟಿಕ್ತು ಭಾಗ್ಯ ಅಂತಕ್ಕಂತಹ ಒಂದು ತಳಿ ಇವತ್ತು ನಮ್ಮ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳು ಸಹ ಒಳ್ಳೆಯ ಒಂದು ರೈತರಲ್ಲಿ ಹೆಚ್ಚಿನ ಒಂದು ಡಿಮ್ಯಾಂಡ್ ಇದೆ. ಆದ್ರಿಂದ ಅದರ ಬೀಜವನ್ನು ನಾವು ಒಂದು ರೈತರ ತೋಟದಲ್ಲಿ ಬೆಳೆಸಿ, ನಮ್ಮ ಸಂಶೋಧನಾ ತಾಕುಗಳಲ್ಲಿ ಬೆಳೆಸಿ, ಒಳ್ಳೆ ಗುಣಮಟ್ಟ ಇರತಕ್ಕಂತಹ ಬೀಜಗಳನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಆ ಬೀಜಗಳನ್ನು ನೀವು ಆನ್ಲೈನ್ನಲ್ಲೂ ಸಹ ನೀವು ನಮ್ಮ ಫೋನ್ ನಂಬರ್, ನಮ್ಮ ವೆಬ್ಸೈಟಲ್ಲಿ ನಮ್ಮ ಬೀಜ ಅಧಿಕಾರಿಗಳ ಒಂದು ಫೋನ್ ನಂಬರು ಅಥವಾ ನಮ್ಮ ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರಿಗೆ ಮಾಡಿ ನೀವು ಆನ್ಲೈನ್ನಲ್ಲೂ ಯಾವುದೇ ಡಿಸ್ಟಿಕಲ್ಲಿದ್ರೂ ಸಹ ನೀವು ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಿಬಿಟ್ಟು ನೀವು ಬೀಜಗಳನ್ನು ನಾವು ಪೋಸ್ಟಲ್ ಮುಖಾಂತರ ಕಳಿಸುವ ವ್ಯವಸ್ಥೆ ಸಹ ಇದೆ. ಅದೇ ರೀತಿ ನಾವು ಈರುಳ್ಳಿನಲ್ಲಿ ಬಂದಾಗ, ಈರುಳ್ಳಿನಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರು, IHR ಬೆಂಗಳೂರು, ಹಾಗೂ NRC ಆನಿಯನ್ ತಳಿ ಬಿಡುಗಡೆ ಮಾಡಿರ್ತಕ್ಕಂತಹ ಅರ್ಕ ಕಲ್ಯಾಣು, ಹಾಗೂ ಭೀಮಾ ಸೂಪರ್, ಭೀಮಾ ರೆಡ್ ಅಂತಕ್ಕಂಥ ತಳಿಗಳ ಬೀಜಗಳನ್ನು ಸಹ ನಾವು ಮಾಡಿಬಿಟ್ಟು ಆ ಬೀಜಗಳನ್ನು ನಾವು ರೈತರಿಗೂ ಸಹ ಒದಗಿಸ್ತಾ ಇದ್ದೀವಿ. ಈ ವರ್ಷ ತಮಗೆ ಹೇಳಬೇಕು ಅಂದರೆ, ಈ ವರ್ಷ ಈ ಒಂದು ಉತ್ತಮವಾದ ಒಂದು ಮಾನ್ಸೂನ್ ಮುಂಗಾರು ಮಳೆ ಆಗಿರೋದ್ರಿಂದ ಈರುಳ್ಳಿಯ ನಮ್ಮಲ್ಲಿರ್ತಕ್ಕಂಥ 4 ತಳಿಗಳ ಒಂದು ಈರುಳ್ಳಿಯ ಬೀಜ ಎಲ್ಲ ಸಹ ರೈತರು ಎಲ್ಲ ತಗೊಂಡೋಗಿದ್ದಾರೆ. ಇವತ್ತು ನಮ್ಮ ಹತ್ರ ಈ ರೈತರು ಬಂದು ಕೇಳಿದರೆ ಒಂದು ಸ್ವಲ್ಪನೂ ಸಹ ಇಲ್ಲ. ಅಂದರೆ ಈ ಸಾರಿ ಆ ಒಂದು ಬಹಳ ಬೇಡಿಕೆ ಇತ್ತು ಈರುಳ್ಳಿಯ ಒಂದು ಬೀಜಗಳಿಗೆ, ಈಗ ಆ ಬೇಡಿಕೆಯನ್ನು ನಾವು ಆದಷ್ಟು ನಾವು ಪೂರೈಸಿದ್ದೀವಿ. ಅದೇ ರೀತಿ ಮೆಣಸು ಬೆಳೆಗೆ ಬಂದಾಗ, ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬ್ಯಾಡಗಿ ಕಡ್ಡಿ ವೆರೈಟಿ 2 ವೆರೈಟಿ ಇದ್ದಾವೆ. ಹೋದ ವರ್ಷ ಬ್ಯಾಡಗಿ ಡಬ್ಬಿಯನ್ನು ನಮ್ಮ ಬಾಗಲಕೋಟೆ, ಬಿಜಾಪುರ, ಪರ್ಟಿಕ್ಯುಲರ್ಲಿ ಹುನಗುಂದ ತಾಲೂಕಿನಲ್ಲಿ ಬಹಳ ರೈತರು ಬೆಳೆದು ಒಳ್ಳೆಯ ಒಂದು ಇಳುವರಿಯನ್ನು ಪಡೆದು ಒಂದು ಒಳ್ಳೆಯ ವರಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಈ ರೀತಿ ತಮಗೆ ಬೇಕಾಗಿರ್ತಕ್ಕಂಥ ಮಾವಿನ ತಳಿಗಳ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಆಗಲಿ, ಜಾಮೂನಿನ ಪ್ಲಾಂಟಿಂಗ್ ಮೆಟೀರಿಯಲ್ ಆಗಲಿ, ಕಸ್ಟರ್ಡ್ ಆಪಲ್ಲು ಹಾಗೂ ಪೇರ ಮತ್ತೆ ಇನ್ನಿತರೆ, ಈಗ ಹುಣಸೆ ಬೀಜ, ಆಮೇಲೆ ಕರಿಬೇವು ಈ ರೀತಿ, ಆಮೇಲೆ ಲಿಂಬು. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಲಿಂಬು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಇಂಡಿ ಲಿಂಬು ಅಂತ ಹೇಳ್ತೀವಿ ನಾವು, ಅದಕ್ಕೆ ಇವತ್ತು GI ಭೌಗೋಳಿಕ ಒಂದು ಚಿಹ್ನೆ ಸಿಕ್ಕಿರೋದ್ರಿಂದ ಆ ಬೆಳೆ ಒಳ್ಳೆ ರೀತಿಯಲ್ಲಿ ಬೇರೆ ಪ್ರದೇಶಗಳಲ್ಲೂ ಸಹ ಬೆಳೀತಾ ಇದ್ದಾರೆ. ಅದರ ಸಸ್ಯಗಳು ಸಹ ನಮಗೆ ಧಾರವಾಡದಲ್ಲಿ, ಬಾಗಲಕೋಟಿನಲ್ಲಿ ಹಾಗೂ ಬೆಳಗಾವಿಯಲ್ಲಿ ಸಹ ಲಭ್ಯವಿರುತ್ತೆ. ತಾವು ಅದನ್ನ ತಗೊಂಡು ಅದನ್ನ ನೀವು ರೈತರು ಇದನ್ನು ಉಪಯೋಗ ಪಡ್ಕೋಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಟೆಕ್ನಾಲಜಿಗಳು ಅಂದ್ರೆ ತಾಂತ್ರಿಕತೆಗಳು ಬಂದಾಗ ಇವತ್ತು ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಬೆಳೆಗಳಾಗಿರ್ತಕ್ಕಂತಹ ದ್ರಾಕ್ಷಿ ಹಾಗೂ ಲಿಂಬೆ ಹಾಗೂ ದಾಳಿಂಬೆ, ಈ ಬೆಳೆಗಳಲ್ಲಿ ಯಾವ ರೀತಿ ನಾವು ಗೊಬ್ಬರ ಕೊಡಬೇಕು, ಯಾವ ರೀತಿ ನಾವು ಕೀಟ ಮತ್ತು ರೋಗಗಳ ಬಾಧೆಗಳನ್ನು ನಾವು ತಡಿಬೇಕು ಅನ್ನೋದ್ರ ಬಗ್ಗೆ ನೀವು ನಮ್ಮ ವಿಜ್ಞಾನಿಗಳನ್ನು ಭೇಟಿಯಾಗಿ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ನಮ್ಮ ಯಾವುದೇ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಹೋದರೆ ನಿಮಗೆ ಇದರ ಮಾಹಿತಿಯನ್ನು ಕೊಡ್ತೀವಿ. ರೈತ ಬಾಂಧವರೇ, ನಿಮಗೆ ಗೊತ್ತಿರಬಹುದು ಇವತ್ತು ದಾಳಿಂಬೆ ಹಣ್ಣು ಮತ್ತು ವಿಲ್ಟ್ ಅಂತಕ್ಕಂತಹ ರೋಗಗಳ ಬಾಧೆಯಿಂದ ರೈತರು ತತ್ತರಿಸಿ ಇವತ್ತು ಅದರ ಒಂದು ವಿಸ್ತರಣೆ ಬಹಳ ಕಡಿಮೆ ಆಗಿದೆ. ಆದರೆ ಇವತ್ತು ನಮ್ಮಲ್ಲಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದಲ್ಲಿ ಆ ಒಂದು ರೋಗ ಮತ್ತು ಕೀಟಗಳ ಬಾಧೆಗಳ ನಿಭಾಯಿಸ್ತಕ್ಕಂತಹ ಒಂದು ಒಳ್ಳೆಯ ತಾಂತ್ರಿಕತೆ ಇದೆ. ಆ ಒಂದು ತಾಂತ್ರಿಕತೆಯನ್ನು ನಾವು ಇವತ್ತು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ತಾಕುಗಳಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಹಾಗೂ ಮುಂದಿನ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆಯ ಜೊತೆಗೆ ಆಯಾಯ ಜಿಲ್ಲೆಗಳಲ್ಲಿ ರೈತರಿಗೆ ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅಂತಹ ಒಂದು ಒಂದು ಪ್ಲಾನ್ ಅನ್ನು ಸಹ ಹಾಕೊಂಡಿದ್ದೀವಿ. ಇದರ ಉಪಯೋಗವನ್ನ ತಾವು ರೈತ ಬಾಂಧವರು ಪಡ್ಕೋಬೇಕು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈರುಳ್ಳಿನಲ್ಲಿ ಒಂದು ಮಜ್ಜಿಗೆ ರೋಗ ಅಥವಾ ವಿಲ್ಟ್ ಕಾಂಪ್ಲೆಕ್ಸ್ ಅಂತ ಸಹ ಇದೆ, ಅದಕ್ಕೆ ಟ್ವಿಸ್ಟ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಅದಕ್ಕೂ ಸಹ ನಮ್ಮಲ್ಲಿ ತಾಂತ್ರಿಕತೆ ಇದೆ. ತಾವು ಬಂದು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಅದರ ತಾಂತ್ರಿಕತೆಯನ್ನು ಪಡೆದುಕೊಂಡು ಅದನ್ನು ಸಹ ನೀವು ನಿಯಂತ್ರಣ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಇವತ್ತು ನಮ್ಮ ತಂತ್ರಜ್ಞಾನಗಳನ್ನ ನಾವು ಇಲ್ಲಿ ಕೆಲ ಎಂಟರ್ಪ್ರಿನರ್ಸ್ಗೆ, ಉದ್ದಿಮೆದಾರರಿಗೆ ಕೊಟ್ಟು ಅವರು ಪರ್ಟಿಕ್ಯುಲರ್ಲಿ ನಮ್ಮ ಬಯೋ ಏಜೆಂಟ್ಸ್ಗಳನ್ನ ಅವರು ಮಾಡಿ ರೈತರಿಗೆ ಒದಗಿಸುವಲ್ಲಿ ನಾವು ಒಂದು ಇವತ್ತು ಮುಂಚೂಣಿಯಲ್ಲಿದ್ದೀವಿ. ಅದರಲ್ಲಿ ನಮ್ಮ ಬಯೋ ಏಜೆಂಟ್ಗಳಾಗಿರ್ತಕ್ಕಂಥ ಬೆವೇರಿಯಾ ಬ್ಯಾಸಿಯಾನ ಅಂತ ಹೇಳಿ ಒಂದು ಫಂಜೈ, ಎಂಡೋಫೈಟಿಕ್ ಫಂಜೈ ಅಂತ ಹೇಳ್ತೀವಿ ಶಿಲೀಂಧ್ರ, ಅದು ಇವತ್ತು ನಮ್ಮ ಈ ಎಲ್ಲ ತರಕಾರಿ ಬೆಳೆಗಳಲ್ಲಿ ಪ್ರಮುಖವಾಗಿ ಟೊಮ್ಯಾಟೊ, ಬದನೆ ಮತ್ತು ಬೆಳೆಸು ಈ ಬೆಳೆಗಳಲ್ಲಿ ಒಳ್ಳೆಯ ರೀತಿಯ ಒಂದು ನಮ್ಮ ಸಕ್ಕಿಂಗ್ ರಸ ಇರತಕ್ಕಂತಹ ಕೀಟಗಳ ಬಾಧೆಯನ್ನು ಅದು ನಿಯಂತ್ರಣ ಮಾಡುವಲ್ಲಿ ಬಹಳ ಯಶಸ್ವಿಯಾಗಿದೆ. ಈ ಒಂದು ಕೀಟದ ಈ ಒಂದು ಬಯೋಏಜೆಂಟ್ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆಯಲ್ಲಿ ಹಾಗೂ ತಿಡಗುಂಡಿನಲ್ಲಿ, ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ತಿಡಗುಂಡಿನಲ್ಲಿ ಸಹ ಲಭ್ಯವಿದೆ. ತಾವು ರೈತರು ಇವನ್ನ ಪಡ್ಕೊಂಡು ಮುಂದೆ ಬರ್ತಕ್ಕಂತ ಈಗ ಚಿಲ್ಲಿ ನೀವು ಹಾಕಿರ್ಬೋದು, ಟೊಮೆಟೊ ಹಾಕಿರ್ಬೋದು, ಇದನ್ನ ನಾವು ಶಿಫಾರಸು ಮಾಡಿರ್ತಕ್ಕಂತ ರೀತಿಯಲ್ಲಿ ಅದನ್ನ ನೀವು ಸ್ಪ್ರೇ ಮಾಡಿದ್ರೆ ಆ ಒಂದು ರೋಗ ಮತ್ತು ಕೀಟಗಳ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಲ್ಲದೆ ಯಾವ ರೀತಿ ನಾವು ಇವತ್ತು ತಾಕುಗಳಿಗೆ ನಮ್ಮ ಒಂದು ಗದ್ದೆಗಳಿಗೆ ಗೊಬ್ಬರ ಹಾಕಬೇಕು, ಇವತ್ತು ನಮ್ಮ ಈ ಒಂದು ನಮ್ಮ ತೋಟಗಳನ್ನ ನೋಡಿದ್ರೆ ಇವತ್ತು ನಮ್ಮ ತೋಟಗಳಲ್ಲಿ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಮಣ್ಣಿನ ಫಲವತ್ತತೆಯನ್ನ ಹೇಗೆ ಹೆಚ್ಚಿಸ್ಕೋಬೇಕು, ಮಣ್ಣಿನ ಫಲವತ್ತತೆಯಲ್ಲಿ ಮುಖ್ಯವಾದದ್ದು ಸಸಾರ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಿ, ಅದರ ಒಂದು ಪ್ರಮಾಣ ಬಹಳ ಕಡಿಮೆ ಆಗಿದೆ, ಅದನ್ನು ಹೇಗೆ ನಾವು ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ತಾಂತ್ರಿಕತೆ ಇದೆ. ಅದನ್ನ ನಾವು ಯಾವ ರೀತಿ ನಾವು ದನದ ಗೊಬ್ಬರ ಅಥವಾ ಕುರಿ ಮೇಕೆಯ ಗೊಬ್ಬರ ಮತ್ತು ಇತರೆ ಸಾವಯವ ಗೊಬ್ಬರಗಳನ್ನು ಹಾಕಿ ನಾವು ಮಣ್ಣಿನ ಒಂದು ರಸಸಾರವನ್ನು ಸಮತೋಲನ ಇಟ್ಕೊಳ್ಳೋದು ಹಾಗೂ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡಿದರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ನಮಗೆ ಉತ್ತಮವಾದ ಇಳುವರಿ ಮತ್ತು ರೋಗ ಮತ್ತು ಕೀಟಗಳ ಬಾಧೆಗಳನ್ನು ಸಹ ನಾವು ತಡೆಗಟ್ಟುವಲ್ಲಿ ಯಶಸ್ವಿಯಾಗಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದೇ ರೀತಿಯಾಗಿ ಇನ್ನುಳಿದ ಪ್ರಮುಖ ಬೆಳೆಗಳಲ್ಲಿ ಹೂವಿನ ಬೆಳೆಗಳಾಗಬಹುದು, ಹೂವಿನ ಬೆಳೆಗಳಲ್ಲಿ ಸಹ ನಮ್ಮಲ್ಲಿ ಉತ್ತಮವಾದ ಹೂವಿನ ಬೆಳೆಗಳ ಬೀಜ ಮತ್ತು ಅದರ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ಲು ಲಭ್ಯವಿದ್ದಾವೆ, ಅವನ್ನು ಸಹ ಪಡ್ಕೊಂಡು ನೀವು ಉತ್ತಮವಾದ ಇಳುವರಿಯನ್ನು ಪಡಿಬಹುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಾವಿನಲ್ಲಿ ಕೇಸರ್ ಅಂತ ವೆರೈಟಿ, ದಶೇರಿ ವೆರೈಟಿ ಇದೆ, ಮಲ್ಲಿಕಾ ವೆರೈಟಿ ಇದೆ, ಹಾಗೂ ನೇರಳೆಯಲ್ಲಿ ನಮ್ಮಲ್ಲಿ ನಮ್ಮದು AGJ 85 ಅಂತಕ್ಕಂತ ಒಂದು ಉತ್ತಮವಾದ ತಳಿ ಇದೆ, ಹಾಗೂ ಪೆರುನಲ್ಲಿ ಪಿಂಕ್ ಕಲರ್ ಫ್ಲಶ್ದು ಅರ್ಕ ಕಿರಣ್ ಅಂತ ಇದೆ, ಹಾಗೇನೆ ನಮ್ಮ ಲೋಕಲ್ ತಳಿಗಳು ಸಹ ಲಭ್ಯವಿದ್ದಾವೆ. ಅವುಗಳ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ನ ನೀವು ಇಲ್ಲಿಂದ ತಗೊಂಡು ನಿಮ್ಮ ತೋಟಗಳಲ್ಲಿ ಹಾಕೊಂಡು ಉತ್ತಮವಾದ ಇಳುವರಿಯನ್ನ ಪಡೆಯಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನದಾಗಿ ರೈತ ಬಾಂಧವರಲ್ಲಿ ಹೇಳ್ಕೊಳ್ಳೋದು ಇಷ್ಟೇ, ನಿಮಗೆ ಬೇಕಾಗಿರ್ತಕ್ಕಂತಹ ಯಾವುದೇ ತಾಂತ್ರಿಕತೆ ಬಗ್ಗೆ, ಈಗ ಪ್ಲಾಂಟಿಂಗ್ ಮೆಟೀರಿಯಲ್ಲು, ಬೀಜಗಳ ಲಭ್ಯತೆ, ಅವುಗಳನ್ನು ಹೇಗೆ ಹಾಕುವುದು, ಬೀಜೋತ್ಪಾದನೆ ಮಾಡೋದು, ಮತ್ತೆ ಕೀಟ ಮತ್ತು ರೋಗಗಳ ಬಾಧೆಗಳನ್ನ ವಿವಿಧ ಬೆಳೆಗಳಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಹೇಗೆ ನಿಯಂತ್ರಣ ಮಾಡುವುದು ಹಾಗೂ ಕೊಯ್ಲೋತ್ತರವಾಗಿ ನಾವು ವ್ಯಾಲ್ಯೂಡಿಷನ್ ಯಾವ್ಯಾವ ಬೆಳೆಗಳಲ್ಲಿ ಯಾವ ರೀತಿಯ ಒಂದು ವ್ಯಾಲ್ಯೂಡಿಷನ್ ಮೌಲ್ಯವರ್ಧನೆ ಮಾಡಬಹುದು ಅನ್ನೋದನ್ನ ಬಗ್ಗೆ ಸಹ ನಾವು ಇದರಲ್ಲಿ ನಮ್ಮ ತಾಂತ್ರಿಕತೆಗಳು ಲಭ್ಯ ಇದ್ದಾವೆ. ಈ ಒಂದು ತಾಂತ್ರಿಕತೆಗಳನ್ನ ತಾವು ಪಡ್ಕೊಂಡು ಈಗ ನಾವು ಹೇಳ್ತಾ ಇದ್ದೀವಿ ಕೃಷಿ ಅಥವಾ ತೋಟಗಾರಿಕೆ ಸಂಕಷ್ಟದಲ್ಲಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಿದ್ದೀವಿ. ಆದರೆ ನಾವು ಮನಸ್ಸಿಟ್ಟು ಒಂದು ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ಬೆಳೆ ಬೆಳೆದು 4 ಜನಕ್ಕೆ ನಾವು ಅನ್ನ ಕೊಟ್ಟಾಗ ನಾವು ಅನ್ನದಾತರಾಗ್ತೀವಿ ರೈತರು. ಈ ಒಂದು ಆ ದಿಸೆಯಲ್ಲಿ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಯಾವತ್ತಿಗೂ ಸಹ ರೈತರ ಅಭ್ಯುದಯಕ್ಕೆ ರೈತರ ಸಹಾಯಕ್ಕೆ ಯಾವಾಗಲೂ ತುದಿಗಾಲಲ್ಲಿ ನಿಂತಿರುತ್ತೆ. ರೈತ ಬಾಂಧವರೇ, ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಟೋಲ್ ಫ್ರೀ ನಂಬರ್ ಅನ್ನು ನೀವು ನೋಟ್ ಮಾಡ್ಕೊಳ್ಬೇಕಾರೆ 1800-425-7910. ಈ ನಂಬರ್ಗೆ ನೀವು ಫೋನ್ ಮಾಡಿದಾಗ ನಿಮಗೆ ಯಾವ ಮಾಹಿತಿ ಬೇಕು, ಯಾರಿಂದ ಬೇಕು, ಯಾವ ಬೆಳೆಗೆ ಏನು ಪ್ರಾಬ್ಲಮ್ ಆಗಿದೆ, ಏನು ತೊಂದರೆ ಆಗಿದೆ, ಯಾವ ರೀತಿಯ ನಿಮಗೆ ಮಾಹಿತಿ ಬೇಕು ಅಂತಂದರೆ ಈ ಒಂದು ಟೋಲ್ ಫ್ರೀನಲ್ಲಿ ನಿಮಗೆ ಮಾಹಿತಿನ ದೊರಕಲಿಕ್ಕೆ ನಾವು ಅರೇಂಜ್ ಮಾಡಿರ್ತೇವೆ. ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಬಂದಾಗ ನಾವು ಇವತ್ತು ತೋಟಗಾರಿಕೆ ಬೆಳೆಗಳನ್ನು ಎಲ್ಲಿ ಬೆಳಿಬೇಕು, ಹೇಗೆ ಬೆಳಿಬೇಕು ಅಂತ ಯೋಚನೆ ಬಂದಾಗ ನಾವು ಇವತ್ತು ಉತ್ತರ ಕರ್ನಾಟಕದ ನಮ್ಮ ವಿವಿಧ ಜಿಲ್ಲೆಗಳಲ್ಲಿ ನೋಡಿದಾಗ, ನಮಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ನೋಡಿದಾಗ ನಮಗೆ ಹೆಚ್ಚಿನ ಬೆಳೆ ಕಾಣ್ತಾ ಇರೋದು ಶುಗರ್ ಕೇನ್, ಕಬ್ಬು. ಎಲ್ಲಿ ನೋಡಿದ್ರಲ್ಲಿ ಕಬ್ಬು ಇದೆ, ಎಲ್ಲಿ ನೀರಾವರಿ ಇದೆಯೋ ಇವತ್ತು ಕಬ್ಬನ್ನು ಬೆಳೆದ್ಬಿಟ್ಟು ಆ ಒಂದು ನೀರಿನ ಒಂದು ನಿರ್ವಹಣೆಯನ್ನು ನಾವು ಸರಿಯಾಗಿ ಮಾಡದೆ ಇವತ್ತು ಕಬ್ಬು ಬೆಳೆತಕ್ಕಂಥ ಪ್ರದೇಶದಲ್ಲಿ ಒಂದು ಮಣ್ಣಿನ ರಸಸಾರ ಇವತ್ತು ಹೆಚ್ಚಾಗಿ ಇವತ್ತು ಜೋಗು ಪ್ರದೇಶ ಆಗ್ತಾ ಇದೆ. ಅದೇ ರೀತಿ ಈ ವರ್ಷಗಳ ನಂತರ ಕಬ್ಬಿನ ಒಂದು ಇಳುವರಿಯಲ್ಲಿ ಸಹ ಕುಂಠಿತವಾಗುವುದು ಕಂಡುಬಂದಿದೆ. ಈ ದಿಸೆಯಲ್ಲಿ ನಾವು ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ, ಸ್ವಲ್ಪ ರೈತರು ತೋಟಗಾರಿಕಾ ಬೆಳೆಗಳ ಬಗ್ಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಸಹ ನೀವು ಬೆಳೆದ್ರೆ ಉತ್ತಮ ಆಗುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆ ಅಂದರೆ, ಇವತ್ತು ನಾವು ನಮ್ಮ ತೋಟಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ಅಂದರೆ ಈಗ ನಮಗೆ ಈಗ ತೆಂಗಾಗಬಹುದು ಅಥವಾ ವಿವಿಧ ರೀತಿಯ ಹಣ್ಣಿನ ಬೆಳೆಗಳಾಗಬಹುದು, ನಮ್ಮ ತೋಟಗಳ ಸುತ್ತು ಬಾರ್ಡರ್ನಲ್ಲಿ ಪ್ಲಾಂಟಿಂಗ್ ಮಾಡಿದರೆ ನಿಮಗೆ ಒಂದು ಹೆಚ್ಚಿನ ಅಥವಾ ಅಡಿಷನಲ್ ಈ ಒಂದು ತೋಟದ ಬೆಳೆಗಳಿಂದ ಅಡಿಷನಲ್ ಇನ್ಕಮ್ ವರಮಾನ ಸಿಗುತ್ತೆ. ಈಗ ಇದರಲ್ಲಿ ಮುಖ್ಯವಾದ ಬೆಳೆಗಳು ಅಂತ ನಾನು ಇವತ್ತು ಹೇಳಬೇಕು ಅಂದರೆ ತೆಂಗು ಬೆಳೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಹ ನಮ್ಮ ತೋಟಗಳ ಬದುಗಳಲ್ಲಿ ಸುತ್ತಲೂ ಸಹ ನಾವು ತೆಂಗನ್ನು ನೆಡಬಹುದು. ಈ ತೆಂಗನ್ನು ನಾವು ನೆಡುವಾಗ ಇಲ್ಲಿ ಹೆಚ್ಚಿನ ರೈತರ ನಾನು ತೋಟದಲ್ಲಿ ನೋಡಿದ್ದೀನಿ, ಒಂದು ಗಿಡದಿಂದ ಇನ್ನೊಂದು ಗಿಡದ ಅಂತರವನ್ನು ಬಹಳ ಕಡಿಮೆ ಕೊಡ್ತಾ ಇದ್ದಾರೆ. 10-15 ಅಡಿಗಳ ಅಂತರದಲ್ಲಿ ನೆಡ್ತಾ ಇದ್ದಾರೆ. ಆ ರೀತಿ ನೆಟ್ಟ ಗಿಡಗಳು ಮುಂದೆ ಬೆಳೀತಾ ಬೆಳೀತಾ ಅವುಗಳು ಹೆಚ್ಚಿನ ಇಳುವರಿಯನ್ನು ಸಹ ಕೊಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ತೆಂಗಿನ ಗಿಡ ನಾವು ಒಂದು ನೆಟ್ಟುವೆ ಇಂದ್ರ ಅಂತ ಹೇಳಿದ್ರೆ ಅದು ಒಂದು 70-80 ವರ್ಷದವರೆಗೂ ಸಹ ಒಂದೇ ಜಾಗದಲ್ಲಿ ಉಳಿಯುತ್ತೆ. ಆದ್ರಿಂದ ನಾವು ನೆಡುವಾಗ ಒಳ್ಳೆ ರೀತಿಯಲ್ಲಿ ಒಂದು ನಾವು ಶಿಫಾರಸು ಮಾಡಿರ್ತಕ್ಕಂತ ಒಂದು ಪದ್ಧತಿನಲ್ಲಿ ಆ ಗಿಡವನ್ನು ನೆಟ್ಟು ಅಂತರ ಮಿನಿಮಮ್ ಅಂದ್ರೆ ಕನಿಷ್ಠ 25 ಅಡಿಗಳ ಅಂತರದಲ್ಲಿ ನೆಡಬೇಕು ಅಂತ ನಾನು ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಉತ್ತಮವಾದ ಸಸಿಗಳು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಅಥವಾ ತಿಡಗುಂಡಿ ಅಥವಾ ಬೆಂಗಳೂರು ಅಥವಾ ಧಾರವಾಡದಲ್ಲಿ ಸಹ ಲಭ್ಯವಿರ್ತವೆ. ಈ ಬೆಳೆಯನ್ನು ಸಹ ನೀವು ಬೆಳಿಬಹುದು. ಇವತ್ತಿನ ದಿನಗಳಲ್ಲಿ ನಾವು ಎಣ್ಣೆ ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆ ನಾವು ಆಯಿಲ್ ಪಾಮ್ ತಾಳೆ ಎಣ್ಣೆ ಅಂತ ಒಂದು ಬೆಳೆಯನ್ನು ನಾವು ಪರಿಚಯಿಸ್ತಾ ಇದ್ದೀವಿ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತಿನ ಒಂದು ಲೆಕ್ಕಾಚಾರದಲ್ಲಿ 1400 ಎಕರೆಯಷ್ಟು ಇವತ್ತು ಬೆಳೆ ಆ ಒಂದು ವಿಸ್ತೀರ್ಣದಲ್ಲಿ ಬಂದಿದೆ. ಈ ಬೆಳೆನೂ ಸಹ ಬಹುವಾರ್ಷಿಕ ಬೆಳೆ. ಮತ್ತೆ ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದಿಂದ ತೋಟಗಾರಿಕಾ ಇಲಾಖೆಯಿಂದ ಎಲ್ಲ ಸೌಲಭ್ಯ ಇದೆ. ನೀವು ಇವತ್ತು ಆ ಬೆಳೆಯನ್ನು ಬೆಳಿಬೇಕು ಅಂತಂದ್ರೆ ಅದಕ್ಕೆ ಬೆಳೆಯಲಿಕ್ಕೆ ಪ್ರೋತ್ಸಾಹಧನವಾಗಿ ಅದರ ಗಿಡಗಳನ್ನು ಅದಕ್ಕೆ ಬೇಕಾದ ಗೊಬ್ಬರ ಅದಕ್ಕೆ ಬೇಕಾಗಿರ್ತಕ್ಕಂತಹ ಡ್ರಿಪ್ ಇರಿಗೇಷನ್ ತುಂತುರು ನೀರಾವರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಸಹ ತೋಟಗಾರಿಕೆ ಇಲಾಖೆಯಿಂದ ಒಂದು ನಿಮ್ಮ ರೈತರಿಗೆ ಫ್ರೀಯಾಗಿ ಕೊಡ್ತಾರೆ. ಮತ್ತೆ ಈ ಬೆಳೆ ಸಹ ಒಂದು ಉತ್ತಮವಾದ ಒಂದು ಬೆಳೆ. ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರವೇ ಒಂದು ಇವತ್ತು ಒಂದು ಬೈಬ್ಯಾಕ್ ಅಂದರೆ ರೈತರು ಬೆಳೆದಿರ್ತಕ್ಕಂತಹ ಬೆಳೆಯನ್ನು ಮಿಲ್ ಅಂದರೆ ಆ ಬೆಳೆಯನ್ನು ಎಣ್ಣೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಉದ್ದಿಮೆದಾರರಿಗೆ ಟೈ ಅಪ್ ಮಾಡಿ ರೈತರು ಬೆಳೆದ ಕಟಾವು ಮಾಡಿದ ತೋಟದಲ್ಲೇ ಆ ಬೆಳೆಯನ್ನು ತಗೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆ ಇದೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ. ಇವತ್ತು ಆ ಬೆಳೆಯನ್ನು ಬೆಳೆದ್ರೆ 2.5 ವರ್ಷದಿಂದ ಅದು ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ತಿಂಗಳಿಗೆ ಒಂದೊಂದು ಗೊನೆ ಬರೋದ್ರಿಂದ 20-25 ದಿನಕ್ಕೆ ಒಂದು ಗೊನೆ ಬರೋದ್ರಿಂದ ನಿಮಗೆ ಗೌರ್ಮೆಂಟ್ ನೌಕರಿದಾರರು ಹೇಗೆ ತಿಂಗಳಿಗೆ ಒಂದು ವರಮಾನ ಸಂಬಳ ಬರುತ್ತೋ ಹಾಗೆ ಒಂದು 2-3 ಎಕರೆ ಇದ್ರೆ ನಿಮಗೆ 1000 ರೂಪಾಯಿಗಳ ಒಂದು ವರಮಾನ ಆ ತೋಟದಿಂದ ಬರುತ್ತೆ. ಆ ಒಂದು ಉತ್ತಮವಾದ ಬೆಳೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿ ಇಲ್ಲಿ ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ 3F ಕಂಪನಿ ಅಂತ ಇದೆ, ಅವರು ನಿಮಗೆ ತಾಂತ್ರಿಕತೆ ಎಲ್ಲ ಕೊಡ್ತಾರೆ. ಮತ್ತೆ ನಿಮಗೆ ಅದ ಬೆಳೆ ಬಗ್ಗೆ ಇನ್ನೂ ನಿಮಗೆ ಮಾಹಿತಿ ಬೇಕಂದ್ರೆ ನೀವು ನಮ್ಮ ತೋಟಗಾರಿಕಾ ಈ ವಿಶ್ವವಿದ್ಯಾಲಯದಲ್ಲಿ ನನ್ನನ್ನು ಮಹೇಶ್ವರಪ್ಪ ನನ್ನನ್ನು ನೀವು ಸಂಪರ್ಕ ಮಾಡಬಹುದು. ಮತ್ತೆ ಇವತ್ತು ನಾವು ತೋಟಗಾರಿಕಾ ಬೆಳೆಗಳನ್ನ ನಾವು ವಿವಿಧ ಬೆಳೆಗಳನ್ನ ಬೆಳೆದಾಗ ಅವುಗಳಲ್ಲಿ ಅಂತರ ಬೆಳೆಯಾಗಿ ಏನ್ ಬೆಳಿಬೇಕು, ಈಗ ನಾವು ಮಾವಿನ ತೋಟ ಇರಬಹುದು, ಪೇರಲ ತೋಟ ಇರಬಹುದು, ಅಥವಾ ದಾಳಿಂಬೆ ತೋಟ ಇರಬಹುದು, 1 ಎಕರೆ 2 ಎಕರೆ ಆಗಿದಾಗ ಅವುಗಳ ಮಧ್ಯದಲ್ಲಿರ್ತಕ್ಕಂತಹ ಜಾಗದಲ್ಲಿ ಸಹ ನಾವು ಬೇರೆ ಬೆಳೆಗಳು, ತರಕಾರಿ ಬೆಳೆಗಳನ್ನ, ಹೂವಿನ ಬೆಳೆಗಳನ್ನ ನಾವು ಬೆಳಕೊಂಡು ಅಧಿಕ ವರಮಾನವನ್ನ ಪಡಿಬಹುದು. ಈ ಒಂದು ವಿವಿಧ ಬೆಳೆಗಳ ಒಂದು ಇದನ್ನ ನಾವೇನ್ ಹೇಳ್ತೀವಿ, ಕ್ರಾಪಿಂಗ್ ಸಿಸ್ಟಮ್ ಅಂತೇಳಿ. ಅಂತರ ಬೆಳೆಯಾಗಿ ವಿವಿಧ ಬೆಳೆಗಳನ್ನ ನಾವು ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಬೆಳೆಯೋದ್ರಿಂದ ನಮ್ಮ ಸುತ್ತಮುತ್ತಲ ವಾತಾವರಣನು ಸಹ ಚೆನ್ನಾಗಾಗುತ್ತೆ. ವಿವಿಧ ಬೆಳೆಗಳನ್ನು ಬೆಳೆಯೋದ್ರಿಂದ ನಿಮಗೆ ವಿವಿಧ ಬೆಳೆಗಳ ಒಂದು ವರಮಾನ ಸಹ ವಿವಿಧ ಒಂದು ಹಂತಗಳಲ್ಲಿ ದೊರಕಿ ಪ್ರತಿ ತಿಂಗಳು ನಿಮಗೆ ಒಂದು ವರಮಾನ ಸಿಗ್ತಕ್ಕಂತ ಒಂದು ಲಭ್ಯತೆ ಆಗ್ತದೆ. ಆದ್ರಿಂದ ನಾವು ಹೇಳೋದೇನಂತಂದ್ರೆ, ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ನೀವು ಅಂತರ ಬೆಳೆಯಾಗಿ ವಿವಿಧ ಬೆಳೆಗಳನ್ನ ನೀವು ಬೆಳಕೋಬಹುದು. ಈಗ ತೆಂಗು ಬೆಳೆದಿದ್ರೆ ತೆಂಗಿನಲ್ಲಿ ನೀವು 25-30 ಅಡಿಗಳ ಒಂದು ಅಂತರ ಬೆಳೆದಾಗ ತೆಂಗು ದೊಡ್ಡದಾದ್ಮೇಲೆ ಅದರಲ್ಲಿ ಅಂತರ ಬೆಳೆಯಾಗಿ ತರಕಾರಿ ಬೆಳೆ, ಹೂವಿನ ಬೆಳೆ, ಕೊಕ್ಕೋವಾ, ಈ ರೀತಿ ವಿವಿಧ ಬೆಳೆಗಳನ್ನ ಬೆಳಕೋಬಹುದು. ಅದೇ ರೀತಿ ನಾವು ಈಗ ಸಾಂಬಾರ ಬೆಳೆಗಳನ್ನು ಬೆಳೆತಕ್ಕಂತಹ ಪ್ರದೇಶಗಳಲ್ಲಿ ಈ ಒಂದು ಅರಿಶಿನ ಬೆಳೆ, ಆಮೇಲೆ ಶುಂಠಿ ಬೆಳೆ ಇವನ್ನು ಸಹ ಬೆಳಿಬಹುದು. ರೈತ ಬಾಂಧವರೇ, ಇವತ್ತಿನ ದಿನ ನೀವು ನೋಡಿರಬಹುದು, ಇವತ್ತು ಈ ನಮ್ಮ ಬೆಳಗಾವಿ ಮತ್ತು ಬಾಗಲಕೋಟೆ, ಧಾರವಾಡ ಜಿಲ್ಲೆಗಳಲ್ಲಿ ಇವತ್ತು ಟರ್ಮೆರಿಕ್ ಅರಿಶಿನದ ಬೆಳೆಯು ಸಹ ಹೆಚ್ಚೆಚ್ಚುವಾಗಿ ಜನರು ಬೆಳೀತಾ ಇದ್ದಾರೆ. ಆ ಒಂದು ಬೆಳೆಯಲ್ಲಿ ನಾವು ಇವತ್ತು ಒಂದು ಸಿಂಗಲ್ ನೋಡ್ ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಒಂದು ಟೆಕ್ನಾಲಜಿನೂ ಸಹ ತಂದಿದ್ದೀವಿ. ಒಂದು ಸಣ್ಣ ನೋಡಿನಿಂದ ಒಂದು ಸಸ್ಯವನ್ನು ಬೆಳೆಸಿ 20 ದಿನದವರೆಗೆ ಆಮೇಲೆ ಅದನ್ನ ನಾವು ರೈತರಿಗೆ ಅದನ್ನ ನಾಟಿ ಮಾಡಲಿಕ್ಕೆ ಕೊಡ್ತಕ್ಕಂತ ಒಂದು ತಾಂತ್ರಿಕತೆಯನ್ನು ಸಹ ನಾವು ಮಾಡಿದ್ದೀವಿ. ಆ ಒಂದು ತಾಂತ್ರಿಕತೆಯಿಂದ ಗಿಡಗಳು ನಮ್ಮಲ್ಲಿ ಲಭ್ಯವಿದ್ದಾವೆ. ನೀವು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೂ ಸಹ ನೀವು ಸಂಪರ್ಕ ಮಾಡಿದ್ವಿ. ಈ ರೀತಿ ಸಾಂಬಾರು ಬೆಳೆಗಳನ್ನು, ಹೂವಿನ ಬೆಳೆಗಳನ್ನು ಮತ್ತು ತೋಟಪಟ್ಟಿ ಬೆಳೆ, ತೆಂಗು, ಅಡಿಕೆ, ಆಮೇಲೆ ಕೊಕ್ಕೋವಾ, ತಾಳೆಎಣ್ಣೆ, ಈ ರೀತಿಯ ವಿವಿಧ ಬೆಳೆಗಳ ನೀವು ಮಾಹಿತಿಯನ್ನು ಸಹ ನೀವು ಪಡ್ಕೋಬಹುದು. ಅದೇ ರೀತಿ ಇವತ್ತು ನಾವು ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಸಹ ಮಾತಾಡ್ತಾ ಇದ್ದೀವಿ. ನೈಸರ್ಗಿಕ ಕೃಷಿನಲ್ಲಿ ಬಂದಾಗ ಈ ರೀತಿಯ ನಮ್ಮ ಬಹುವರ್ಷ ಬೆಳೆಗಳಾದ ಹಣ್ಣಿನ ಗಿಡಗಳು ಆಗಲಿ ಅಥವಾ ಪ್ಲಾಂಟೇಷನ್ ಕ್ರಾಪ್ ತೋಟಪಟ್ಟಿಯ ಬೆಳೆಗಳಲ್ಲಿ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸಿಕೊಂಡ್ರೆ ಒಂದು ಉತ್ತಮವಾದ ಇಳುವರಿ ಮತ್ತು ಮಣ್ಣಿನ ಒಂದು ಗುಣಧರ್ಮಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ನಾವು ಕಂಡಿದ್ದೀವಿ. 4-5 ವರ್ಷಗಳ ಒಂದು ಫಲಿತಾಂಶವನ್ನು ಸಹ ನಾವು ಪಡ್ಕೊಂಡಿದ್ವಿ. ಅದೇ ರೀತಿ ಇವತ್ತು ನಿಮ್ಗೆ ಗೊತ್ತಿರೋದ ಹಾಗೆ ಸಾವಯವ ಕೃಷಿನಲ್ಲಿ ನಮ್ಮ ಹಸುಗಳ ಅಥವಾ ಎಮ್ಮೆ, ನಾವೇನ್ ಹೇಳ್ತೀವಿ ಲೋಕಲಿ ಸಹ ಎಮ್ಮೆಯನ್ನು ಸಹ ಸ್ವಲ್ಪ ಜನ ಸಾಕ್ತಾ ಇದ್ದಾರೆ. ಎಮ್ಮೆ ಮತ್ತು ಹಸುಗಳ ಒಂದು ಪಾತ್ರ ಬಹಳ ಇದೆ. ರೈತ ಬಂದ್ರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಹಳ್ಳಿಗಳಲ್ಲೂ ಸಹ ಆ ಒಂದು ಎತ್ತುಗಳಾಗ್ಲಿ, ಆ ಹಸುಗಳಾಗ್ಲಿ, ಎಮ್ಮೆಗಳ ಒಂದು ಸಂತತಿ ಅಂದ್ರೆ ಅವಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಆದ್ರಿಂದನೇ ಇವತ್ತು ನಮಗೆ ಸಾವಯವ ಗೊಬ್ಬರದ ಲಭ್ಯತೆ ಬಹಳ ವಿರಳವಾಗ್ತಾ ಇದೆ. ಈ ರೀತಿಯಲ್ಲಿ ನೀವು ಒಂದು ಮನೆಯಲ್ಲಿ ಅಟ್ಲೀಸ್ಟ್ 1-2 ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡು ಅವುಗಳಿಂದ ಬರ್ತಕ್ಕಂತಹ ಹಾಲು ಅದು ನಿಮಗೆ ವರಮಾನ ಆಗುತ್ತೆ ಅಥವಾ ಮನೆಗೆ ನೀವು ಉಪಯೋಗಿಸ್ಲಿಕ್ಕೆ ಆಗುತ್ತೆ. ಅದರಿಂದ ಬಂದಿರತಕ್ಕಂತಹ ಸಗಣಿಯನ್ನ ನಾವು ಗೊಬ್ಬರವಾಗಿ ಉಪಯೋಗಿಸಿ, ನಾನು ಯಾವಾಗಲೇ ಹೇಳಿದ್ನಲ್ಲ, ಮಣ್ಣಿನ ಫಲವತ್ತತೆಗೆ ಒಂದು ಸಾವಯವ ಇಂಗಾಲದ ಅಂಶ ಅಥವಾ ಪೋಷಕಾಂಶಗಳ ಒಂದು ವೃದ್ಧಿಗೆ ಒಂದು ಒಳ್ಳೆ ಪ್ರಮುಖ ಪಾತ್ರ ವಹಿಸ್ತದೆ. ಆ ರೀತಿ ನೀವು ಈ ಸಾವಯವ ಗೊಬ್ಬರಗಳನ್ನ ಸಹ ಉಪಯೋಗಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಜೈವಿಕ ಗೊಬ್ಬರಗಳಲ್ಲಿ ಇವತ್ತು ನಾವು ಬಯೋ ಫರ್ಟಿಲೈಸರ್ಸ್ ಅಂತ ಸಹ ನಾವು ವಿವಿಧ ಬಯೋ ಫರ್ಟಿಲೈಸರ್ ಸಹ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದರಲ್ಲಿ ಟ್ರೈಕೋಡರ್ಮ ಆಗ್ಬಹುದು, ಸ್ಯೂಡೋಮೋನಸ್ ಆಗ್ಬಹುದು, ಬ್ಯಾಸಿಲಸ್ ಆಗ್ಬಹುದು. ಅದೇ ರೀತಿ ಎಲ್ಲಾ ಈ ಒಂದು ಮೂರುಗಳ ಮಿಶ್ರಣದಲ್ಲಿಂದ ಅಂತ ಸಿಗ್ತಕ್ಕಂತಹ ಒಂದು ಕನ್ಸೋರ್ಷಿಯಂ ಅಂತ ಸಹ ನಾವು ಹೇಳ್ತೀವಿ. ಈ ರೀತಿಯ ಜೈವಿಕ ಗೊಬ್ಬರಗಳನ್ನು ಸಹ ನೀವು ನಿಮ್ಮ ತೋಟಗಳ ಬೆಳೆಗಳಿಗೆ ಉಪಯೋಗಿಸಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಂಡು ಒಂದು ಉತ್ತಮವಾದ ಇಳುವರಿಯನ್ನು ಸಹ ಪಡಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಒಂದು ವಿವಿಧ ಬೆಳೆಗಳಲ್ಲಿ ಯಾವ ರೀತಿಯ ಒಂದು ವಿಧಾನಗಳನ್ನು ಅಳವಡಿಸ್ಕೋಬೇಕು, ಯಾವ ರೀತಿಯ ಒಂದು ಕೀಟಬಾಧೆಗಳನ್ನು ನಾವು ನಿಯಂತ್ರಿಸಬೇಕು, ಯಾವ ರೀತಿ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯನ್ನು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ತಾವು ರೈತ ಉತ್ಪಾದಕ ಕಂಪನಿಯವರಾಗ್ಲಿ, ನೀವು ಸ್ವತಃ ರೈತರೇ ಆಗ್ಲಿ ಬಂದು ನಮ್ಮನ್ನು ಸಂಪರ್ಕ ಮಾಡಿ ನೀವು ಇಲ್ಲಿ ಬಂದು ಚರ್ಚೆ ಮಾಡಿದ್ರೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ಲಿಕ್ಕೆ ಯಾವಾಗ್ಲೂ ತಯಾರಿರ್ತೀವಿ. ಆದ್ರಿಂದ ತಾವು ರೈತರು ಈ ಒಂದು ಸದಾವಕಾಶ ಪಡ್ಕೋಬೇಕು, ಉತ್ತಮವಾದ ಇಳುವರಿಯನ್ನು ಪಡೆದು ನಿಮ್ಮ ಮಣ್ಣು ಮತ್ತು ನಿಮ್ಮ ಪರಿಸರವನ್ನ ಕಾಪಾಡಿಕೊಳ್ಳಬೇಕು ಅಂತ ನಾನು 2 ಮಾತಾಡ್ತಾ ನನ್ನ ಮಾತಿಗೆ ಅಲ್ಪಾರಾಮ ಇಡ್ತೀನಿ. ನಮಸ್ಕಾರ, ವಂದನೆಗಳು. ಆ ಗಿರಿಸಿರಿಯ ಗಿರಿಸಿರಿಯ ಫಲದ ಫಲವಂತಿಕೆಯ ಹೆಚ್ಚು ಸುತಿಯ ಗಿರಿಸಿರಿಯ ಗಿರಿಸಿರಿಯ ಫಲದ ಫಲವಂತಿಕೆಯ ಹೆಚ್ಚು ಸುತಿಯ ಫಲದ ಫಲವಂತಿಕೆಯ ಹೆಚ್ಚು ಸುತಿಯ ಗಿರಿಸಿರಿಯ ಗಿರಿಸಿರಿಯ ಹಚ್ಚಿದರೆ ಫಲವ ರಕ್ಷಿಸುತ್ತೀಯ ಬದುಗಳಲ್ಲಿ ಹಚ್ಚಿದರೆ ಫಲವ ರಕ್ಷಿಸುತ್ತೀಯ ಹಸಿರು ಸೊಪ್ಪನು ಹರವಿ ಮಣ್ಣಿನಲ್ಲಿ ಕಸುವನ್ನು ಹಸಿರು ಸೊಪ್ಪನು ಹರವಿ ಮಣ್ಣಿನಲ್ಲಿ ಕಸುವನ್ನು ತುಂಬುತ್ತೀಯ ಗಿರಿಸಿರಿಯ ಗಿರಿಸಿರಿಯ ಫಲದ ಫಲವಂತಿಕೆಯ ಹೆಚ್ಚು ಸುತಿಯ ಹಸುಗಳಿಗೆ ಮೇವಾಗಿ ಹೊಟ್ಟೆ ತುಂಬಿಸುತ್ತೀಯ ಹಸುಗಳಿಗೆ ಮೇವಾಗಿ ಹೊಟ್ಟೆ ತುಂಬಿಸುತ್ತೀಯ ಆರೋಗ್ಯವ ನೀಡಿ ಹಾಲಿನ ಇಳುವರಿಯ ಆರೋಗ್ಯವ ನೀಡಿ ಹಾಲಿನ ಇಳುವರಿಯ ಏರಿಸುತ್ತೀಯ ಗಿರಿಸಿರಿಯ ಗಿರಿಸಿರಿಯ ಫಲದ ಫಲವಂತಿಕೆಯ ಹೆಚ್ಚು ಸುತಿಯ ಇಲಿಗಳಿಗೆ ವಿಷವಿಟ್ಟು ಬೆಳೆಯ ಕಾಯುತ್ತೀಯ ಇಲಿಗಳಿಗೆ ವಿಷವಿಟ್ಟು ಬೆಳೆಯ ಕಾಯುತ್ತೀಯ ಉರುವಲನ ಕೊಟ್ಟು ಅನ್ನದಾತನಿಗೆ ಉರುವಲನ ಕೊಟ್ಟು ಉರುವಲನು ಕೊಟ್ಟು ಅನ್ನದಾತನಿಗೆ ದಾತನಾಗುತ್ತೀಯ ಗಿರಿಸಿರಿಯ ಗಿರಿಸಿರಿಯ ಫಲದ ಫಲವಂತಿಕೆಯ ಹೆಚ್ಚು ಸುತಿಯ ಫಲದ ಫಲವಂತಿಕೆಯ ಫಲದ ಫಲವಂತಿಕೆಯ ಹೆಚ್ಚು ಸುತಿಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ ಸ್ವರ್ಗ ಮರ್ತ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ ಮರ್ತ್ಯ ಲೋಕದಲ್ಲಿ ಮಾಯಿ ಹುಟ್ಟಳು ಕೇಳರಿ ಜನರಲ್ಲ ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಅಂಬಗ ವರ ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ದೇವಿಗೆ ವರ ಅಹಂಕಾರಿಯಮ ಸೀರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು ಅಂಬಾ ನಿರಂಕಾರಿಯಮ ಸೀರಿ ನುಟ್ಟಳು ಅಹಂಕಾರಿಯಮ ಕುಬಸ ತೊಟ್ಟಳು ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ ಅಂಬಾ ಸತೀಶ ಕೋಟಿ ದೇವತರಲ್ಲ ತಲೆವಳಗಿನ ಕುದಲ ದೇವಿ ಮೂರ್ತಿಗಳ ರಾಜುಡು ತುರುಮಡಿ ತುರುಬನ ಕಟ್ಟಿದಳು ದೇವಿ ತುರುಬನ ಕಟ್ಟಿದಳು ಆದಿನಾರಾಯಣಂಬ ಪೈತಲೆ ತಗೊತು ವಾಗಳ ತಯ್ಯಾರ ಆದಿನಾರಾಯಣಂಬ ಪೈತಲೆ ತಗೊತು ವಾಗಳ ತಯ್ಯಾರ ಸೂರ್ಯಚಂದ್ರರ ವಾಲಿಯ ಮಾಡಿ ಕಿವಿಯೊಳಗಿಟ್ಟವಳು ದೇವಿ ಕಿವಿಯೊಳಗಿಟ್ಟವಳು ಚಂದ್ರರ ವಾಲಿಯ ಮಾಡಿ ಕಿವಿಯೊಳಗಿಟ್ಟವಳು ದೇವಿ ಕಿವಿಯೊಳಗಿಟ್ಟವಳು ಕೃಷ್ಣ ಅತ್ತ ಅವತಾರನ ತುಮಡೆ ಮುಗಿನೊಳಗಿಟ್ಟವಳು ಕೃಷ್ಣ ಅತ್ತ ಅವತಾರನ ತುಮಡೆ ಮುಗಿನೊಳಗಿಟ್ಟವಳು ನಕ್ಷತ್ರಗಳ ಯಾರವ ಮಾಡಿ ಕೊರಳಗ ಧರಿಸಿದಳು ದೇವಿ ಕೊರಳಗ ಧರಿಸಿದಳು ನಕ್ಷತ್ರಗಳ ಯಾರವ ಮಾಡಿ ಕೊರಳಗ ಧರಿಸಿದಳು ದೇವಿ ಕೊರಳಗ ಧರಿಸಿದಳು ನಕ್ಷತ್ರಗಳ ಯಾರವ ಮಾಡಿ ಕೊರಳಗ ಧರಿಸಿದಳು ಇಂದ್ರನಿಯನು ತೂಪಾಜು ಬಂದಿ ಮಣಿ ತೋಳಲಗಿಟ್ಟವಳು ದೇವಿ ತೋಳಲಗಿಟ್ಟವಳು ದೇವಿ ಬಾಜು ಬಂದಿ ಮಡಿ ತೋಳೊಳಗಿಟ್ಟವಳು ದೇವಿ ತೋಳೊಳಗಿಟ್ಟವಳು ಕಾಮನೆಯೊಡೆದು ಕಂಕಣ ಮಾಡಿ ಕೈಯಲ್ಲಿ ಕಟ್ಟಿದಳು ಕಾಮನೆಯೊಡೆದು ಕಂಕಣ ಮಾಡಿ ಕೈಯಲ್ಲಿ ಕಟ್ಟಿದಳು ಸಪ್ತ ಋಷಿಗಳ ಉಂಗರ ಮಾಡಿ ಕೈ ಬೆರಳೊಳಗಿಟ್ಟವಳು ದೇವಿ ಬೆರಳೊಳಗಿಟ್ಟವಳು ಋಷಿಗಳ ಉಂಗರ ಮಾಡಿ ಕೈ ಬೆರಳೊಳಗಿಟ್ಟವಳು ದೇವಿ ಬೆರಳೊಳಗಿಟ್ಟವಳು ಆದಿಶೇಷನ ಡಾಬ್ ಮಾಡಿ ನಡುವಿಗೈ ಆದಿಶೇಷನ ಡಾಬ್ ಮಾಡಿ ನಡುವಿಗೈಟ್ಟವಳು ಶುಂಭನ ಶುಂಭರ ತೋಡವ ಮಾಡಿ ಕಾಲೊಳಗಾಗಿದಳು ದೇವಿ ಕಾಲೊಳಗಾಗಿದಳು ದೇವಿ ಮಾಡಿ ಕಾಲೊಳಗಾಕಿದಳು ದೇವಿ ಕಾಲೊಳಗಾಕಿದಳು ರಾಜರಾಜರಿಗೆಲ್ಲ ಬಿಲ್ಲಿಯ ಮಾಡ ಕಾಲು ಬೆರಳೊಳಗಿಟ್ಟವಳು ರಾಜರಾಜರಿಗೆಲ್ಲ ಬಿಲ್ಲಿಯ ಮಾಡ ಕಾಲು ಬೆರಳೊಳಗಿಟ್ಟವಳು ಪ್ರಪಂಚ ಎಂಬ ಪಾತಿಕೆ ಮಾಡಿ ಪಾದೊಳೆ ಮೆಟ್ಟಿದಳು ದೇವಿ ಪಾದೊಳೆ ಮೆಟ್ಟಿದಳು ಪ್ರಪಂಚ ಎಂಬ ಪಾತಿಕೆ ಮಾಡಿ ಪಾದೊಳೆ ಮೆಟ್ಟಿದಳು ದೇವಿ ಪಾದೊಳೆ ಮೆಟ್ಟಿದಳು ತಿಂಗಳಿಗೆ ಸ್ಥಳದಲ್ಲಿ ಮಲಾಸಿ ಹುಟ್ಟಿದ ಯಾರಿಗೆ ಮಾತಿಲ್ಲ ದೀಪಾವಳಿ ಬೋನಸ್ ಸಿಕ್ತಾಯೇನು ಅದಕ್ಕಿಂತ ದೊಡ್ಡ ಶೀಘ್ರವ್ರೆ ಏನಾಯ್ತು ದೀಪಾವಳಿ ಲಾಟ್ರಿ ಸಿಗ್ತಾ ಏನು ಅದಕ್ಕಿಂತ ದೊಡ್ಡದು ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ ಅದಕ್ಕೆ ಈ ಖುಷಿನ ಮೊದಲು ನಿಮ್ ಕಂತಾನೆ ಹಂಚ್ಕೊತಾ ಇದ್ದೀನಿ ಮಣಪುರಂ ಗೋಲ್ಡ್ ಲೋನ್ ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ ಕಾಲ್ 1-800-420-2233 ಅರೆ ಅಣ್ಣ ಅವರ ಇಲ್ಲಿ ಕೇಳಿ ನಿಮ್ಗೆ ಆ ಮೆಸೇಜ್ ಬಂದಿತ್ತ ಲಾಟ್ರಿ ಹೊಡೆದಿದೆ ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ ಅಲ್ಲಿಂದ ಹಣ ಹೋಗುತ್ತೆ ನೆನಪಿರ್ಲಿ ಯು ಪಿ ಐ ಸೇಫ್ ಇದೆ ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ ನಾನು ಮೂರ್ಖ ಅಲ್ಲ ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ ಮಡಿಕೆಯ ತೊಳೆದು ಎಂಬ ಪಾವಡೆ ತೆಗೆದು ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಪಾವಡೆ ತೆಗೆದು ಮನ ಎಂಬ ಮೊಸರನ ಸೋಸಮ್ಮ ಗುರುವೀಗ ನಿನ್ನಯಮ್ಮ ಮನ ಎಂಬ ಮೊಸರನ ಸೋಸಮ್ಮ ಗುರುವೀಗ ನಿನ್ನಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಪಾವಡೆ ತೆಗೆದು ಮನ ಎಂಬೋ ಮೊಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ಆತ್ಮದಲ್ಲಿ ಅರಿವಿಗೆ ನೆನೆದು ಆತ್ಮದಲ್ಲಿ ಅರಿವಿಗೆ ನೆನೆದು ಗುರುಸೂತ್ರದ ಹಗ್ಗವ ಬಿಡೆದು ಆತ್ಮದಲ್ಲಿ ಅರಿವಿಗೆ ನೆನೆದು ಗುರುಸೂತ್ರದ ಹಗ್ಗವ ಬಿಡೆದು ಪ್ರಪಂಚದ ಮತನವ ಮಾಡಮ್ಮ ಗುರುವಿಗೆ ನೆನೆಯಮ್ಮ ಪ್ರಪಂಚದ ಮತನವ ಮಾಡಮ್ಮ ಗುರುವಿಗೆ ನೆನೆಯಮ್ಮ ಅಹಂಕಾರದ ಅಕ್ಕಿಯ ತಳಸಿ ಅಹಂಕಾರದ ಅಕ್ಕಿಯ ತುಳಸಿ ಸಂಸೈದ ಅರಳನ ತಗದು ಅಹಂಕಾರದ ಅಕ್ಕಿಯ ತುಳಸಿ ಸಂಸೈದ ಅರಳನ ತಗದು ನಿಸ್ಸಂಸೈದ ಅಡಿಗೆಯ ಮಾಡಮ್ಮ ಗುರುವಿಗೆ ನೆನೆಯಮ್ಮ ನಿಸ್ಸಂಸೈದಡಿಗೆಯ ಮಾಡಮ್ಮ ಗುರುವಿಯಮ್ಮ. ಪಂಚಗದ ಸಜ್ಜಗ ತೆಗೆದು ಪಂಚಗದ ಸಜ್ಜಗ ತೆಗೆದು ನಿಶ್ಚಂತದ ಹೋಳಿಗೆ ಮಾಡಿ ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಯ ನರಿಯಮ್ಮ. ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಯ ನರಿಯಮ್ಮ. ಅಜ್ಞಾನದ ಮಡಿಕೆಯ ತೊಳೆದು ತನಯಂಬ ಬಾವಡ ಬಿಡದು ಮನೆಯಂಬ ಮಸರನ ಸೋಸಂ. ವಿಚಾರದ ಬೆಣ್ಣಿಯ ತೆಗೆದು ಮನ ಮೀಸಲ ತುಪ್ಪವಕಾಶಿ ವಿಚಾರದ ಬೆಣ್ಣಿಯ ತೆಗೆದು ಮನ ಮೀಸಲ ತುಪ್ಪವಕಾಶಿ. ಮನನಾದ ದೀಪವ ಹಚ್ಚಮ್ಮ ಗುರುವಿಗೆ ನರಿಯಮ್ಮ. ಮನನಾದ ದೀಪವ ಹಚ್ಚಮ್ಮ ಗುರುವಿಗೆ ನರಿಯಮ್ಮ. ಅಜ್ಞಾನದ ಮಡಿಕೆ ತೊಳೆದು ತನಯಂಬ ಬಾವರ ಬಿಡದು ಮನಯಂಬ ಮಸರನ ಸೋಸಮ್ಮ. ಕಲ್ಪಣೆದ ತಾಂಬಣೆ ತೊಳೆದು ನಿಷ್ಕಾಮಿದ ನೇವಿದ ಮಾಡಿ ಕಲ್ಪಣೆದ ತಾಂಬಣೆ ತೊಳೆದು ನಿಷ್ಕಾಮಿದ ನೇವಿದ ಮಾಡಿ ಮನಪಾಕದ ತುಪ್ಪವ ಬಡಿಸಮ್ಮ ಗುರುವಿಗೆ ನೆನೆಯಮ್ಮ. ಮನಪಾಕದ ತುಪ್ಪವ ಬಡಿಸಮ್ಮ ಗುರುವಿಗೆ ನೆನೆಯಮ್ಮ. ಅಜ್ಞಾನದ ಮಡಿಕೆಯ ತೊಳೆದು ತನಯಂಬ ಬಾವಡ ಬಿಡದು ಮನಯಂಬ ಮಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ. ಪಂಚಗದ ಸಜ್ಜಗ ತೆಗೆದು ನಿಚ್ಚಂತದ ಹೋಳಿಗೆ ಮಾಡಿ ಪಂಚಗದ ಸಜ್ಜಗ ತೆಗೆದು ನಿಚ್ಚಂತದ ಹೋಳಿಗೆ ಮಾಡಿ. ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ. ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ. ಅಜ್ಞಾನದ ಮಡಿಕೆಯ ತೊರೆದು ತನಯಂಬ ಬಾವರ ಬಿಡದು ಮನೆಯಂಬ ಮಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ. ಚಿಕ್ಕಪುರದ ನಗರಕ್ಕೆ ಬಂದು ಬಂದು ಪಟಮಂತ ದೋಳ್ಳೋಡೆವೆಂದು ಚಿಕ್ಕಪುರದ ನಗರಕ ಬಂದು ಪಟಮಂತ ದೋಳ್ಳೋಡೆವೆಂದು. ಶಿವಯೋಗಿ ನೀನೇ ಗತಿಯಮ್ಮ ಗುರುವಿಗೆ ನೆನೆಯಮ್ಮ. ಶಿವಯೋಗಿ ನೀನೇ ಗತಿಯಮ್ಮ ಗುರುವಿಗೆ ನೆನೆಯಮ್ಮ. ದೀಪಾವಳಿ ಬೋನಸ್ ಇತ್ತೇನು ಅದಕ್ಕಿಂತ ದೊಡ್ಡ. ಶೇಖರವ್ರೆ, ಏನಾಯ್ತು? ದೀಪಾವಳಿ ಲಾಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತಾ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹ ಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1-4555 ಅಥವಾ 1-800-425-8330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಶಾಂಭವಿ